ಯಂತ್ರಗಳನ್ನು ಬಳಸಿದ್ರೆ ಕೃಷಿ ಬದುಕು ಬಹಳ ಚೆನ್ನಾಗಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು, ಸಾಕಷ್ಟು ನಾವು ರೈತರು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದನೇ ಈ ಕೃಷಿಯಿಂದ ಹಿಂದೆ ಸರಿ ಅಂತ ಇದಿದೆ. ಆದ್ರೆ ನೀವು ಹೇಳೋದು ಏನಂದ್ರೆ, ನಾವು ಈ ಕೃಷಿಯಲ್ಲೇನು ಸಾಕಷ್ಟು ಯಂತ್ರೋಪಕರಣ ಬಳಸಿಕೊಂಡು ಯಶಸ್ವಿಯಾಗಿ ಕೃಷಿ ಮಾಡಬಹುದು ಅಂತೀರ? ಖಂಡಿತ ಮಾಡಬಹುದು. ಯಾಕಂದ್ರೆ ಇವತ್ತು ಕೃಷಿ ಬದುಕು ನಡಿಬೇಕಂದ್ರೆ ಯಂತ್ರೋಪಕರಣಗಳು ಬೇಕೇ ಬೇಕು. ಈಗ ಒಂದು ಹಾರ್ವೆಸ್ಟಿಂಗ್ ಬಂದಿರುತ್ತೆ, ಯಾವುದೋ ಒಂದು ಭತ್ತನೋ ರಾಗಿನೋ ಕೊಯ್ಯೋದಕ್ಕೆ ಬಂದಿರುತ್ತೆ, ಕೂಲಿ ಆಳು ಇಟ್ಕೊಂಡು ಕೊಯ್ಯೋದಕ್ಕೆ ಬಹಳಷ್ಟು ದಿನ ಬೇಕು. ಒಂದ್ ಗಂಟೆ ಎರಡು ಗಂಟೆನಲ್ಲಿ ಆ ಭತ್ತ ಕೊಯ್ದಾಕ್ಬಹುದು. ಅಂತ ಮಿಷಿನ್ಸ್ ಈಗ ಆಲ್ರೆಡಿ ಬಂದಿದಾವೆ ಎಲ್ಲರಡಿ, ರೀಪರ್ ಅಂತ ಬಂತೆ, ಆಮೇಲೆ ರಾಗಿ ಕೊಯ್ಲಿಕ್ಕೆ ಬ್ರಷ್ ಕಟ್ರಲ್ಲೂ ಕೊಯ್ಯಂತ ಸಂದರ್ಭ ಬಂದಿದೆ. ಬೇರೆ ಬೇರೆ ಈ ವೈಜ್ಞಾನಿಕ ಯಂತ್ರಗಳು ಬಳಸಿದ್ರೆ ಪ್ರತಿಯೊಂದು ವ್ಯವಸಾಯನು ಸುಗಮವಾಗಿ ಹೋಗುತ್ತೆ. ಇತ್ತೀಚೆಗೆ ಆಲ್ಮೋಸ್ಟ್ ಆಲ್ ತೊಗರಿ ಹಾಕಿರೋ ರೈತರು ಪ್ರಾರಂಭದಿಂದ ಕೃಷಿ ಕಾರ್ಮಿಕರೇ ಬೇಕಾಗಲ್ಲ. ಟ್ರ್ಯಾಕ್ಟರ್ನೇ ಬಿತ್ತುತ್ತೆ, ಟ್ರ್ಯಾಕ್ಟರ್ನೇ ಎಡಕುಂಟೆ ಹೊಡೆಯುತ್ತೆ, ಟ್ರ್ಯಾಕ್ಟರ್ನೇ ಔಷಧಿ ಹೊಡೆಯುತ್ತೆ. ಈಗೆಲ್ಲ ಜಮೀನಲ್ಲಿ ಹಾರ್ವೆಸ್ಟಿಂಗ್ ಕಟಾವು ಕೂಡ ಮಿಷಿನ್ ನಡೆಯುತ್ತೆ. ಈಗೆಲ್ಲ ಬಿಜಾಪುರ ಕಡೆಯಿಂದ ಸುಮಾರು ಬಂದಿಲ್ಲಿ ನಮ್ಮ ಸಾಲ್ವೆಂಟ್ ಹತ್ರ ಸುಮಾರು ಮಿಷಿನ್ಸ್ ಇದಾವೆ. ಈಗ ಏ ತೊಗರಿ ಹಾಕಿರೋರಿಗೆ ಬಹಳ ಈಸಿ, ಚೆನ್ನಾಗಿ ಬಂತು ಕ್ರಾಪ್ ಅಂದ್ರೆ ಸಮಸ್ಯೆ ನಿಲ್ದಂಗೆ ಅವ್ರು ಆರ್ಥಿಕವಾಗಿ ಸಫಲ ಆಗಿಬಿಡ್ತಾರೆ. ಆರಾಮ್ಸೆ ಕಟಿಂಗ್ ಮಿಷಿನ್ಸ್ ಎಲ್ಲ ಬಂದಿದಾವೆ. ಸ್ಟಾರ್ಟಿಂಗ್ ಮಾಡುವಾಗ ಉಳುಮೆ ಮಾಡ್ಲಿಕ್ಕೂ ಟ್ರ್ಯಾಕ್ಟರ್ ಇದೆ, ಅದ್ರ ಜೊತೆಗೆ ಬಿತ್ತದಕ್ಕೂ ಟ್ರ್ಯಾಕ್ಟರ್ನಲ್ಲೇ ಬಿತ್ತಾರೆ. ಪ್ರತಿಯೊಂದು ಸ್ಪ್ರೇ ಸಮೇತನೂ ಟ್ರ್ಯಾಕ್ಟರಿಂದಲೇ ಟ್ರ್ಯಾಕ್ಟರ್ ಫಿಟ್ಟಿಂಗ್ ಮಾಡ್ಕೊಂಡು ಅದರಲ್ಲೇ ಸ್ಪ್ರೇ ಮಾಡ್ಕೊಳ್ಳ ಅಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದ್ವಿ ರೈತರಿಗೆ. ಪಂಪ್ಸ್ ತಗೊಂಡೋಗ್ತಾರೆ, ಒಂದು ಟ್ರ್ಯಾಕ್ಟರ್ ಫಿಟ್ ಮಾಡ್ಕೊಳ್ತಾರೆ, ಆ ಟ್ರ್ಯಾಕ್ಟರಿಂದಲೇ ಸ್ಪ್ರೇ, ಯಾರು ಕೈ ಮ್ಯಾನುವಲ್ ಹ್ಯಾಂಡಲ್ ಮಾಡೋಂಗಿಲ್ಲ, ಆ ಥರದ್ದೊಂದು ಸ್ಪ್ರೇ ಸಿಸ್ಟಮ್ ಬಂದ್ಬಿಟ್ಟಿದೆ. ಆಲ್ರೆಡಿ ಮಾಡ್ತಿದ್ದಾರೆ ಜನ ಎಲ್ಲ. ನಮಗೂ ಖುಷಿ, ಎಂತೆಂಥದ್ದು ಅವರೇ ಸೃಷ್ಟಿ ಮಾಡ್ಕೊಂಡವಲ್ಲಪ್ಪ ಅಂತ ಅನ್ಸುತ್ತೆ. ನಮ್ದೊಂದು ಲೈನ್ ಇದೆ, ವೈಜ್ಞಾನಿಕ ಯಂತ್ರಗಳ ಉಪಯೋಗ ರೈತ ಕಾಣುವ ಉಪಯೋಗ ಅಂದ್ರೆ ಇಂಥದ್ದೊಂದು ಸಂದರ್ಭ. ವೈಜ್ಞಾನಿಕ ಇಲ್ಲ ಅಂದ್ರೆ ಇವತ್ತು ಮಾಡೋಕ್ಕಾಗಲಿಲ್ಲ. ನಾವೆಲ್ಲ ಬ್ಲೈಂಡ್ ಆಗಿ ಮಾಡ್ತೀವಿ ಅಂದ್ರೆ ನಡೆಯಲ್ಲ ಸರ್. ಇವತ್ತು ಮೊದ್ಲಿತ್ತು ಯಾವ್ದೋ ಒಂದಿಷ್ಟು ಸಗಣಿ ಗೊಬ್ಬರ ತಂದು ಹಾಕ್ಬಿಟ್ಟು ಏನೋ ಒಂದು ಬೆಳೆದಿದ್ರು. ಈಗ ಹಂಗಿಲ್ಲ, ಎಲ್ಲ ಹದಗೆಟ್ಟೋಗಿದೆ ನೆಲಗಳು, ಕಳೆನಾಶಕ ಹೊಡೆದು ಹೊಡೆದು ಅದ್ರೂ ಬಿಡೋದಿಲ್ಲ ಜನ. ಅನಿವಾರ್ಯ ಆಗೋಗ್ಬಿಟ್ಟಿದೆ ಕಳೆನಾಶಕ ಹೊಡೆಯೋದಕ್ಕೆ. ಆದ್ರೂ ಅಂತ ಸಂದರ್ಭದಲ್ಲಿ ಇಂತಹ ಯಂತ್ರಗಳನ್ನು ಬಳಸಿದ್ರೆ ಸ್ವಲ್ಪನಾದ್ರೂ ಸುಧಾರಿಸ್ಕೋಬಹುದಲ್ಲ ಅಂತ ಒಂದು. ಸರ್, ಈಗ ನಿಮ್ಮ ಹತ್ರ ಬಂದು ರೈತರು ಯಂತ್ರಗಳು ತಗೊಳ್ತಾರೆ, ಸಾಕಷ್ಟು ಬೆಲೆ ಕೊಟ್ಟು ತಗೊಳ್ತಾರೆ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನೇನು ಒಂದು ಟಿಪ್ಸ್ ಹೇಳಿ ಕಳಿಸ್ತಾರೆ? ಈಗ ಒಬ್ಬ ವ್ಯಕ್ತಿ ತಗೊಂಡೋದ್ಮೇಲೆ ಅದನ್ನ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಯಂತ್ರನ, ಅದು ಸುಗಮವಾಗಿ ಬಹಳ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಯಾವ್ದೋ ಒಂದು ಜಮೀನಲ್ಲಿ ಹೊಡೆದ್ಬಿಟ್ಟು ಅಲ್ಲೇ ಬಿಸಿಲಲ್ಲಿ ಅಲ್ಲೇ ನಿಲ್ಸೋದು ಆತರ ಎಲ್ಲ ಮಾಡಿದಾಗ ಸಾಕಷ್ಟು ಬಾಳಿಕೆ ಬರುತ್ತೆ. ಆತರ ಟಿಪ್ಸ್ ಹೇಳ್ಕೊಡ್ತೀನಿ. ಖಂಡಿತ, ಎಲ್ಲಾ ಮಿಷಿನರಿಗೂ ನಾವ್ ಏನ್ ಕೊಡ್ತೀವೋ ಅದ್ರ ಜೊತೆಗೆ ಎಲ್ಲದು ದೊಡ್ಡದೊಂದು ಮಾಹಿತಿ ಕಟ್ಟೆ ಕಳಿಸ್. ಉದಾಹರಣೆ, ಒಂದೇ ಒಂದು ಬ್ಯಾಟ್ರಿ ಚಾಲಿತ ಸ್ಪ್ರೇಯರ್ ತಗೊಂಡ್ರೆ ರೈತ, ಆ ಬ್ಯಾಟ್ರಿ ಸ್ಪ್ರೇಯರ್ ತಗೊಂಡೋಗಿ ಸುಮ್ಮನೆ ಸ್ಪ್ರೇ ಮಾಡಿ ಚಾರ್ಜ್ ಮಾಡಿ ಹಂಗೆ ಇಟ್ಟರೆ ಕೆಲಸ ನಡೆಯೋದಿಲ್ಲ. ಪ್ರತಿ ಸಾರಿ ಔಷಧಿ ಸ್ಪ್ರೇ ಮಾಡಿದ್ಮೇಲೆ ಅವತ್ತಿನ ದಿನನೇ ಹಸಿ ಇದ್ದಾಗಲೇ ಔಷಧಿ ಹೊಡೆದಿದ್ದು ಒಂದು ಅರ್ಧ ಡ್ರಮ್ ನೀರನ್ನ ಲಾಸ್ಟ್ಗೆ ಸ್ಪ್ರೇ ಮಾಡಿದರೆ ಅದ್ರಾಗಿರೋ ನಾಜಲ್ ಆಗಿರೋದು ಆ ಪಂಪಲ್ಲಿರೋದು ಎಲ್ಲ ಗಲೀಜು ಹೊರಗಡೆ ಹೋಗುತ್ತೆ. ಅದೊಂದು ನಾಲೆಡ್ಜು ತಲೆಯಾಗಿದ್ರೆ ಅವರು ಅಗಲೆಲ್ಲ ನನಗೆ ರಿಪೇರಿ ಬಂತಪ್ಪ, ಮೋಟ್ರ್ ಹೋಯ್ತು, ಬ್ಯಾಟ್ರಿ ಹೋಯ್ತು ಅನ್ನಂಗಿರಲ್ಲ. ಆ ಥರದ್ದೊಂದು ಸಂದರ್ಭ ಬರುತ್ತೆ. ಅದನ್ನ ನೀಟಾಗಿ ಇಟ್ಕೊಂಡು ಪ್ರತಿ ಸಾರಿ ಚಾರ್ಜು ಡಿಸ್ಚಾರ್ಜು ಮೇಂಟೆನೆನ್ಸ್ ಮಾಡಬೇಕು ಬ್ಯಾಟ್ರಿ ಹೋಗದಂಗಿದ್ರೆ. ಅದನ್ನೆಲ್ಲ ಮಾಡ್ಕೊಂತ ಬಂದಾಗ ಬ್ಯಾಟ್ರಿ ಯಾವುದೇ ಒಂದು ವಸ್ತು ಪ್ರತಿ ಆಯಿಲ್ ಚೇಂಜ್ ಮಾಡೋದು, ನಾವ್ ಎಷ್ಟು ಗಂಟೆಗೆ ಹೇಳಿದ್ವಿ ಅಷ್ಟು ಗಂಟೆಗೆ ಆಯಿಲ್ ಚೇಂಜ್ ಮಾಡಬೇಕು, ಆಮೇಲೆ ಗ್ರೀಸಿಂಗ್ ಮಾಡ್ಕೋಬೇಕು, ಅದನ್ನು ವಾಶ್ ಮಾಡಿ ಇಟ್ಕೋಬೇಕು. ಎಲ್ಲ ಬಿಸಿಲಾಗ ಅಲ್ಲೇ ಬಿಸಾಕಿ ಬಂದೆ ಅಂದ್ರೆ ಇನ್ನೊಂದು ವರ್ಷಕ್ಕೆ ಅದು ಬರೋದಿಲ್ಲ, ಹೊಸ ತಗೋಬೇಕು ಮತ್ತೆ. ಆಮೇಲೆ ನಮ್ಗೆ ಬಂದು ಏನಪ್ಪ ಮೊನ್ನೆ ಕೊಟ್ಟೆ ಅಂತಾರೆ ಅಂದ್ರೆ ಅದರ ಅರ್ಥ ಅವ್ರು ಸರಿಯಾಗಿ ನಿರ್ವಹಣೆ ಮಾಡಿರಲ್ಲ. ಪ್ರತಿಯೊಬ್ಬ ರೈತರಿಗೂ ಈ ಮೂಲಕ ಹೇಳೋದೇನಂದ್ರೆ ನಿರ್ವಹಣೆ ಚೆನ್ನಾಗಿ ಮಾಡಿ. ನಿಮ್ ಕೊಟ್ಟಿರ್ತಕ್ಕಂಥ ವಸ್ತುಗಳ ನಮ್ಮ ವಸ್ತು ಅಂತ ತಿಳ್ಕೊಂಡು ಮನೆಗೆ ನೀಟಾಗಿ ಇಟ್ಕೊಂಡ್ರೆ ಪ್ರತಿಯೊಂದು ವಸ್ತು ಕೆಡೋದಿಲ್ಲ. ಅಂದ್ರೆ ಯಾರೋ ಲೇಬರ್ ಕೊಟ್ಟಿರ್ತೀವಿ, ನಾವ್ ಹೇಳ್ಕೊಟ್ಟಿರಲ್ಲ ಅವ್ರಿಗೆ, ಹಿಂಗ್ ಮಾಡ್ರಪ್ಪ ಅಂತ ಹೇಳಿರಲ್ಲ ಓನರ್ ಆಗಿರೋರು, ಅವಾಗ ಅವ್ರಿಗೆ ಹೆಂಗ್ ಬೇಕಂಗ್ ಹೊಡಿತಾರೆ ಬಿಸಾಕಿ ಹೋಗ್ತಾರೆ. ಅದಕ್ಕಿಂತ ನಾವು ಒಂದ್ಸರಿ ಅದ್ರದ್ದು ನೋಡ್ಕೋಬೇಕು ಹೆಂಗ್ ಮಾಡುತ್ತಿದ್ದ ಕೆಲಸ, ನಾವು ಮಾಹಿತಿ ತಗೊಂಡ್ರದ್ದೆಲ್ಲ ಅವ್ರಿಗೂ ಅಪ್ಲೈ ಮಾಡ್ಬೇಕು ಅಲ್ಲಿ ಕೆಲಸ ಮಾಡೋರಿಗೆ, ಅವಾಗ ನೀಟ ಕೆಲಸ ನಡೆಯುತ್ತೆ. ಸರ್, ಈಗ ಯಾವುದೇ ಒಂದು ಅಂಗಡಿ ಮಾಡಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. ಈಗ ಲೋಕೇಶ್ ಅವರು ಹತ್ತು ಸಾವಿರ ಕೊಡ್ತಾನೆ, ನಾನು 7,000 to 8,000 ಕೊಡ್ತೀನಿ ಅನ್ನೋ ಕಾಂಪಿಟೇಷನ್, ಈ ತರ ಇದರಲ್ಲಿ ನಿಮ್ಮಲ್ಲೇ ಕಾಂಪಿಟೇಷನ್ ಇಲ್ಲ? ಖಂಡಿತ, ಎಲ್ಲಾ ಕಡೆನೂ ಕಾಂಪಿಟೇಷನ್, ಎಲ್ಲಾ ವ್ಯಾಪಾರದಲ್ಲೂ ಎಲ್ಲಾ ವ್ಯವಹಾರದಲ್ಲೂ ಇವತ್ತು ಕಾಂಪಿಟೇಷನ್ ಇಲ್ಲದ ಬಿಸ್ನೆಸ್ ಇಲ್ಲ. ಹಂಗಂತ ನಮ್ಮ ಕಮ್ಯುನಿಕೇಟ್ ಹೆಂಗಿರುತ್ತೋ, ನಾನು ರೈತರ ಒಡನಾಟ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲೆಲ್ಲೋ ಪಕ್ಕದ ಅಂಗಡಿಗೆ 8,000 rupees ಸಿಗುತ್ತೆ, ನನ್ನ ಹತ್ರ 10,000 ಯಾಕೆ ಅಂತ ಪ್ರಶ್ನೆ ಮಾಡಲ್ಲ ರೈತರು. ಯಾಕೆ ಅಂದ್ರೆ ನಾನು ಕೂಡ ಮಾಹಿತಿ ಮೇಲೆ ನಿರ್ಧಾರ ಆಗಿರುತ್ತೆ, ಒಂದು ಗುಣಮಟ್ಟ ಕೊಡ್ತಾರೆ, ಒಂದು ಆಲ್ರೆಡಿ ಫಿಕ್ಸ್ ಆಗಿರ್ತೀವಿ. ನಾವು ಕೂಡ ವಸ್ತು ಒಳ್ಳೇದಿರುತ್ತೆ ಅಂತ ಅವರಿಗೆ ಫಿಕ್ಸ್ ಆದಾಗ ಅವ್ನು ಎಷ್ಟೇ ಕಡಿಮೆ ಬೆಲೆ ಕೊಟ್ಟರು ಬೇರೆ ಅಂಗಡಿಯಲ್ಲಿ ತಗೊಳ್ಳಲ್ಲ. ಕೆಲವರು ನಮಗೆ ಅಂತ ಫಿಕ್ಸ್ ಆಗಿರ್ತಕ್ಕಂಥ ರೈತರು ಇಲ್ಲ ಅಲ್ಲೇ ತಗೊಂಡ್ರೆ ಪರವಾಗಿಲ್ಲಪ್ಪ, ಅವ್ರು ಹೇಳ್ತಾರೆ, ಮಾಹಿತಿ ಹೇಳಿ ಕಳಿಸ್ತಾರೆ. ಸುಮ್ಮನೆ ಒಂದು ಮಿಷಿನ್ ಕೊಟ್ಟು ಕಳಿಸೋದು ದೊಡ್ಡದಲ್ಲ, ಅವ್ರಿಗೆ ನಿಜವಾಗಿ ಏನೇನು ನಡಿಬೇಕಿದ್ದು, ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಅದು ಬಾಳಿಕೆ ಬರೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಾವು ಹೇಳಿ ಕಳಿಸ್ತೀವಿ. ಇದನ್ನಂತೂ 100% ಮಾಡ್ತೀವಿ, ಅವ್ರು ತಗೊಳ್ಳಿ ತಗೊಂಡ್ದೇ ಇರಲಿ ಈ ಒಂದು ಮಾಹಿತಿ ಅಂತೂ ಹೇಳಿ ಕಳಿಸ್ತೀನಿ. ಇದು ನನ್ನ ಕೆಲಸ. ಪ್ರತಿಯೊಂದು ಯಾವಾಗಲೂ ಯಾರೇ ರೈತರು ಬಂದ್ರು ಅವ್ರು ತಗೊಂಡಿಲ್ಲ ಅಂದ್ರೆ ಅವ್ರು ನಂಗೆ ನೆಗ್ಲೆಕ್ಟ್ ಮಾಡಿ ಕಳಿಸಿಲ್ಲ. ಆತರ ಮಾಡಿದ್ವಿ. ಅದ್ರ ಜೊತೆಗೆ ಸರ್ವಿಸ್ ಕೊಡ್ತೀರಾ ನೀವು? ಸರ್ವಿಸ್ ಏನಾದರೂ ಪ್ರಾಬ್ಲಮ್ ನಾವು 6 months ಫ್ರೀ ಸರ್ವಿಸ್ ಇರುತ್ತೆ. ಯಾವುದೇ ಮಿಷಿನ್ ತಗೊಂಡ್ರು ಒಂದು 6 ತಿಂಗಳು ಅಥವಾ 3 ತಿಂಗಳು ಅದು ಆ ಮಿಷಿನ್ಗೆ ಅನುಗುಣವಾಗಿ ಒಂದೊಂದು ಸರ್ವಿಸ್ ಕೊಟ್ಟಿರ್ತೀವಿ, ಅದು ಫ್ರೀ ಆಗಿ ಸರ್ವಿಸ್. ತೀರಾ ಸಣ್ಣ ಪುಟ್ಟ

ಶಿವ.